கட்டி தொங்கி ஐதாரரு காண்டவு பலு கட்டி தொங்கி தொங்கிய மேலே ஹூ ஹசிரு தொங்கி தொங்கிய மேலே ஹூ ஹசிரு நம்பீரி எதுரில்ல நமகின்னு இன்யாரு நமகின்னு இன்யாரு பித்தா ஹூவின ரங்கு வெளதா ஹண்ணின ஹசனு பித்தா ஹூவின ரங்கு ಬೆಳೆದ ಹಣ್ಣಿನ ಹಸನು ಸಿದ್ದ ಸಾಧಕರಿಗೆ ಬಲು ಮೆಚ್ಚು ಸಿದ್ದ ಸಾಧಕರಿಗೆ ಬಲು ಮೆಚ್ಚು ಕಾಣೀರಿ ಕೊಡಲಿಯ ಸೋಂಕು ಬರಿ ಸೊಪ್ಪುನ ಕೊಡಲಿಯ ಸೋಂಕು ಬರಿ ಸೊಪ್ಪುನ ತಳಕೆ ಕರೆ ಸಪ್ಪ ಸುಳಿದೈತೆ ತೊಂಗಿ ತೊಂಗಿಯ ತಳಕೆ ಕರೆ ಸಪ್ಪ ಸುಳಿದೈತೆ ಅಂಟೀದ ಎದೆಯ ಹರಿದೈತೆ ಅಂಟೀದ ಎದೆಯ ಹರಿದೈತೆ ಶಿವನಾಣಿ ನಮ್ಮಯ ಮನಸ್ಸಿಗೆ ಕರಿ ಹೊದಿಕೆ ನಮ್ಮಯ ಮನಸ್ಸಿಗೆ ಕರಿ ಹೊದಿಕೆ ಕಡುನಂಟು ಹತ್ತೆಂಟು ಚೂರಾಗಿ ಕೂಡಿದ ಕಡುನಂಟು ಹತ್ತೆಂಟು ಚೂರಾಗಿ ಮಾಡಿದ ಶ್ರಮವೆಲ್ಲ ಬಲು ದಂಡ ಮಾಡಿದ ಶ್ರಮವೆಲ್ಲ ಬಲು ದಂಡ ಸಂಗಯ್ಯ ದುಡ್ಡಿಗೆ ಇನ್ನಾದು ಸಮ ಹೇಳು ದುಡ್ಡಿಗೆ ಇನ್ನಾದು ಮಹೇ